performance is equal to progress. Today's Bharat formulates policies based on groundwork. The national logistics policy, the Prime Minister mentioned, took about 8 years of hard work, and he said that he has his own experience of 22 years and said that logistics will improve connectivity. Sagarmala, Bharatmala, dedicated freight corridor, increased port capacities, all are playing a great role in improving India's logistics infrastructure. Today there are 40 air cargo terminals, 30 airports have cold storage facilities, 35 multimodal transport hubs have come up, and the Kisan Rail and Kisan Udan have played a pivotal role during the COVID-19 pandemic. The GST has simplified paperwork and nullified multiple taxes. Uses of drones will be a game changer in the coming times, especially for landlocked areas, Himalayan villages and far-flung places, especially for reaching out medical equipment and medicines. India has extraordinary talent, power, resilience and new energy will make India Atmanirbhar. All of us need to work together to make India a developed country in the Amrit Kaal. माननीय प्रधानमंत्री जी ने विज्ञान भवन में राष्ट्रीय लॉजिस्टिक नीति का शुभारंभ किया और ऐसे समय में जब भारत 100 यूनिकॉर्न वाला देश बना है, जब हिंद प्रशांत क्षेत्र पर पूरी दुनिया की नजरें टिकी हैं और जब G20 की अध्यक्षता भारत को मिली है, ऐसे में इस नीति का जारी किया जाना यहां आप में एक अलग महत्व रखता है और प्रधानमंत्री गतिशक्ति राष्ट्रीय मास्टर प्लान के अंतर्गत रेलवे, सड़क, पत्तन, जलमार्ग, हवाई अड्डे, सार्वजनिक परिवहन और भार परिवहन संभार तंत्र को बेहतर बनाने की कोशिश की जाएगी और प्रधानमंत्री जी हमेशा कहते ही हैं कि सबका साथ, सबका विकास, सबका विश्वास और सबका प्रयास, इस एक मंत्र पर चलते हुए हम जितने भी योजनाओं की बात करते हैं, स्मार्ट सिटी, एक जिला एक उत्पाद, वोकल फॉर लोकल, लोकल फॉर ग्लोबल और प्रधानमंत्री कौशल विकास योजना, इन सबको समाहित करते हुए जो आज ये नीति यहां पर शुभारंभ किया गया है, जिसका ये आने वाले समय में देश में बड़ा बदलाव लाएगी, देश के भीतर भी और देश के बाहर भी। इसी तरह से निवेश बढ़ता है और इसी तरह से निवेशकों का जब भरोसा लगातार देश में बना रहे तो हर नागरिक की कमाई पर, जेब पर उसका असर पड़ता है। तो बहुत सारी उम्मीदें यहां से आज लेकर ये जो लोग हैं और हम भी ये उम्मीद करते हैं कि आने वाले समय में हम जो बदलाव देखेंगे उसे किसी और मंच पर इसी तरह से प्रधानमंत्री जी जरूर उसका जिक्र करेंगे। प्रधानमंत्री जी का आज जन्मदिन है, एक बार फिर से उन्हें शुभकामनाएं देते हुए हम अपने इस कार्यक्रम का यहां पर समापन करते हैं और अपनी तकनीकी टीम के सदस्यों कमल सिंह, बाबूलाल मीणा, सुब्रतो मल्लिक, कार्यक्रम प्रभारी प्रमोद कुमार वत्स और अपने साथी कॉमेंटेटर कौशिक रॉय के साथ मैं नीलम मलकानिया आपको आकाशवाणी के स्टूडियो एक बार फिर से वापस लेकर चलती हूं। नमस्कार। किलबरे इदुवरेगे नवदेहलिय विज्ञान भवन कैगारिका उत्तेजन व्यापार वाणिज्य मंत्रालय आयोजित कार्यक्रम मान्य प्रधानमंत्री श्री नरेंद्र मोदी लोकार्पणे राष्ट्रीय सरकु सागणे नीति कार्यक्रम नेर प्रसार ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕೇಳಿದ್ರಿ. ಮೀಡಿಯಂ ಉತ್ತರ ನಂತರ 490.1 ಮೀಟರ್ಗಳು ಅಥವಾ 612 ಕಿಲೋಹರ್ಟ್ಜ್ಗಳಲ್ಲಿ ಕಾರ್ಯಕ್ರಮಗಳನ್ನು ನೀವು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿಯಿಂದ ಕೇಳ್ತಾ ಇದ್ದೀರಿ. ಈಗ ದೇಶಭಕ್ತಿ ಗೀತೆಯನ್ನ ಕೇಳೋಣ. ಆಕಾಶವಾಣಿ ಕಲಬುರಗಿ. ವರ್ಗೀಕೃತ ಜಾಹೀರಾತು.

ಈಗ ತಜ್ಞವಾಣಿ. ತಜ್ಞವಾಣಿ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತು ಹೈನುಗಾರಿಕೆಯ ಬಗ್ಗೆ ಹೆಚ್ಚು ಜನಪ್ರಿಯತೆ ಪಡೀತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಒಂದು ಸ್ವಾವಲಂಬನೆಯ ಬದುಕನ್ನ ಮಾಡಲಿಕ್ಕೆ ಹೈನುಗಾರಿಕೆ ಅತ್ಯಂತ ಉತ್ತಮ ವಿಧಾನ ಅಂತ. ಯಾಕೆಂತ ಹೇಳಿದ್ರೆ, ರೈತರಿಗೆ ಹೈನುಗಾರಿಕೆಯ ಮೂಲಕ ಆರ್ಥಿಕ ಸಂಪನ್ಮೂಲವನ್ನು ಕ್ರೋಢೀಕರಿಸಲಿಕ್ಕೂ ಸಾಧ್ಯ ಆಗ್ತದೆ. ಆದರೆ ಆ ಲಾಭದಾಯಕವಾಗಿರತಕ್ಕಂಥ ಹೈನುಗಾರಿಕೆಯನ್ನು ಮಾಡುವ ವಿಧಾನ ಕೂಡ ಅಷ್ಟೇ ಮುಖ್ಯ ಆಗಿರುತ್ತದೆ. ಇವತ್ತು ನಮ್ಮೊಂದಿಗಿದ್ದಾರೆ ಚಿಂಚೋಳಿ ತಾಲೂಕಿನ ಬಸಂತಪುರದ ಸಲಗರ ಪಶು ಚಿಕಿತ್ಸಾಲಯದ ಪಶು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ತೃಪ್ತಿ ಸೂರ್ಯಕಾಂತ್ ಅವರು. ಮೇಡಮ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಈಗ ಲಾಭದಾಯಕ ಹೈನುಗಾರಿಕೆ ಕುರಿತಾಗಿ ಇವತ್ತು ನಮಗೆ ರೈತರಿಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸೋಣ. ಈ ಹೈನುಗಾರಿಕೆಯ ಪ್ರಾಮುಖ್ಯತೆ ಬಗ್ಗೆ ಒಂದಲಾಗಿ ತಿಳಿಸಿ ಸರ್. ಭಾರತದಲ್ಲಿ ಅನಾದಿ ಕಾಲದಿಂದಲೂ ನಮ್ದು ಹೈನುಗಾರಿಕೆ ನಡೀತಾನೆ ಬಂದಿದೆ ಸರ್. ಮನೆಗೊಂದು ಕಂಪಲ್ಸರಿ ಇರ್ಲೇಬೇಕು ಸರ್. ಅದೇ ತರ ನಮ್ದು ಈಗ ಇವಾಗ ಏನಾಗಿದೆ ಸರ್, ದೇಶದಲ್ಲಿ ಎಲ್ಲರಿಗಿಂತ ಹೆಚ್ಚು ಹಾಲು ಉತ್ಪಾದನೆ ಆಗ್ತಿರೋದು ನಮ್ಮ ದೇಶದಲ್ಲೇ ಹೆಮ್ಮೆಯ ವಿಷಯ. ಪ್ರಪಂಚದಲ್ಲಿ ಮೊದಲನೇ ಸ್ಥಾನ ಪಡೆದುಕೊಂಡಿದೆ ಸರ್. ಅದ್ರ ಜೊತೆಗೆ ಕೃಷಿ ಹೊರತುಪಡಿಸಿದರೆ ರೈತರಿಗೆ ಹೈನುಗಾರಿಕೆ ಗ್ರಾಮೀಣ ಪ್ರದೇಶದಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಮತ್ತು ಪ್ರಮುಖ ಆದಾಯದ ಮೂಲವಾಗಿದೆ ಸರ್. ಶೇಕಡ ಎಷ್ಟರಷ್ಟು ಗ್ರಾಮೀಣ ಭಾಗದಲ್ಲಿ ಈ ರೀತಿಯ ಹೈನುಗಾರಿಕೆಗಳಿವೆ ಅಂತ? ಶೇಕಡ 70%ರಷ್ಟು ಗ್ರಾಮೀಣ ಜನರು ಹೈನುಗಾರಿಕೆ ಮೇಲೆ ಅವಲಂಬನೆ ಆಗಿದೆ ಸರ್. ಕೃಷಿ 70%ರಷ್ಟು ಕೃಷಿಯ ಜೊತೆ ಜೊತೆಗೆ ಹೈನುಗಾರಿಕೆ. ರೈತರು ಅದರಲ್ಲಿ ಒಳಗೊಂಡಿದ್ದಾರೆ ಮೇಡಮ್? ಹಾಗೇನಾದ್ರೂ ಲೆಕ್ಕಾಚಾರ ಈ ತರ ಲೆಕ್ಕಾಚಾರ ಮಾಡಿದ ಸುಮಾರು 730,000 ಜನರು ರೈತರು ಹೈನುಗಾರಿಕೆಯಲ್ಲಿ ಒಳಗೊಂಡಿದ್ದಾರೆ ಸರ್. ಮತ್ತು ಅದರಲ್ಲಿ ಶೇಕಡ 71%ರಷ್ಟು ಮಹಿಳೆಯರು, ಗ್ರಾಮೀಣ ಮಹಿಳೆಯರು ಹೈನುಗಾರಿಕೆ ಮಾಡುತ್ತಿದ್ದಾರೆ ಸರ್. ಅಂದ್ರೆ ಗ್ರಾಮೀಣಾಂತರ ಪ್ರದೇಶದಲ್ಲಿ ಮಹಿಳೆಯರು ಹೆಚ್ಚು ಆಸಕ್ತಿ ವಹಿಸ್ತಾರೆ. ಮಹಿಳೆಯರೇ ಜಾಸ್ತಿ ಮಾಡುತ್ತಿರೋದು ಸರ್ ಇವಾಗ. ಅದ್ರ ಜೊತೆಗೆ ಈಗ ಹೈನುಗಾರಿಕೆ ಮಹಿಳೆಯರಿಗೆ ತುಂಬಾ ಲಾಭದಾಯಕ ಆಗಿದೆ ಸರ್. ಅವರಿಗೆ ಆರ್ಥಿಕವಾಗಿ ಸ್ವಾವಲಂಬನೆ ಜೀವನವನ್ನು ಕೊಡುತ್ತಿದ್ದಾರೆ. ಮತ್ತೆ ಇವಾಗ ಸರ್ ನಮ್ದು ಹೈನುಗಾರಿಕೆ ಆದಾಯ ಗೋಧಿ ಬೇಳೆಕಾಳು ಮತ್ತು ಕಬ್ಬು ಆದಾಯಕ್ಕಿಂತ ಜಾಸ್ತಿ ಆಗಿದೆ ಸರ್. ಓಹೋ, ಅಂದ್ರೆ ಬಹಳಷ್ಟು ಹೆಚ್ಚಿನ ಆದಾಯ ಪಡೆಯಲಿಕ್ಕೆ ಸಾಧ್ಯ ಇದೆ. ಹೈನುಗಾರಿಕೆಯಿಂದ ತುಂಬಾ ಲಾಭದಾಯಕ ಮತ್ತು ಆದಾಯ ಪಡೆಯಬಹುದು ಸರ್. ಈಗ ದೇಶದ ಅಂಕಿಅಂಶ ಹೇಳಿದ್ರಿ ಡಾಕ್ಟರ್ ತೃಪ್ತಿ ಅವರೇ, ಕಲಬುರಗಿ ಜಿಲ್ಲೆಯ ಬಗ್ಗೆ ಹೇಳಿ, ನಮ್ಮ ಸ್ಥಿತಿಗತಿ ಯಾವ ರೀತಿ ಇದೆ ಹೈನುಗಾರಿಕೆ ಕ್ಷೇತ್ರದಲ್ಲಿ? ಸ್ಪೆಷಲ್ ಕಲಬುರಗಿ ಜಿಲ್ಲೆಯಲ್ಲಿ ಹಾಲು ಒಕ್ಕೂಟ ಹೊಂದಿದೆ ಸರ್. ಅದರಲ್ಲಿ ಕಲಬುರಗಿ, ಬೀದರ್ ಮತ್ತು ಯಾದಗಿರಿ ಜಿಲ್ಲೆಗಳು ಒಳಗೊಂಡಿದೆ. ಅದರ ಪ್ರಕಾರ ನಮ್ಮ ಹಾಲಿನ ಉತ್ಪನ್ನ ಶೇಕಡ 55,000 ಲೀಟರ್ ಸರ್. ಈ ಭಾಗದಲ್ಲಿ ಬೇಡಿಕೆ ಇದೆ ಹಾಲಿಗೆ? ಈ ಭಾಗದಲ್ಲಿ 95,000 ಲೀಟರ್ ಅಷ್ಟು ಹಾಲಿನ ಬೇಡಿಕೆ ಇದೆ ಸರ್. ಕಡಿಮೆ ಬೀಳುತ್ತಲ್ಲ ಅಷ್ಟು? ಶೇಕಡ 35-40,000 ಲೀಟರ್ ಅಷ್ಟು ಕಡಿಮೆ ಬಿದ್ದಿದ್ದು ಬೇರೆ ಒಕ್ಕೂಟದಿಂದ ತರಿಸಲಾಗುತ್ತಿದೆ. ಆದ್ರೆ ಡಾಕ್ಟರ್ ತೃಪ್ತಿ ಅವರು, ನೀವು ಹೇಳೋ ಪ್ರಕಾರ ನಾವು ಇನ್ನು ಉತ್ಪಾದನೆ ಹೆಚ್ಚು ಮಾಡಲಿಕ್ಕೆ ಅವಕಾಶ ಇದೆ? ಅವಕಾಶ ಇದೆ. ನಾವು ಅದನ್ನು ಉತ್ಪಾದನೆ ಮಾಡುವಂತ ಪ್ರಯತ್ನ ಮಾಡಬೇಕಾಗಿದೆ. ಹೌದಾ? ಕೆಲವೊಂದು ಕಡೆ ಏನಾಗುತ್ತೆ ಸರ್, ಈಗ ಹಾಲು ಒಕ್ಕೂಟ ಸಹಕಾರ ಸಂಘಗಳು ಇರುವುದಿಲ್ಲ. ಅಂತ ಜಾಗದಲ್ಲಿ ಖಾಸಗಿ ರೀತಿಯಿಂದ ಹಾಲು ಉತ್ಪಾದನೆ ಮಾಡಿ ಹಾಲು ಮಾರಾಟ ಮಾಡ್ತಾರೆ ಸರ್. ಓಹೋ, ಅಂದ್ರೆ ನೀವು ಕಡಿಮೆ ಬಿದ್ದದನ್ನು ಹೊರಗೆಯಿಂದ ತರ್ತಾರೆ ಮತ್ತು ಖಾಸಗಿಯಾಗಿ ಮಾರಾಟ ಮಾಡಲಾಗ್ತಾ ಇದೆ ಅಂತ ಅಲ್ವಾ? ಅಂದ್ರೆ ಖಾಸಗಿ ರಂಗದಲ್ಲಿ ಇರುವುದು ಬೇರೆನೆ, ಇದು ನಮ್ಮ ಇದರಲ್ಲಿ ಹಾಲು ಒಕ್ಕೂಟ ಸಹಕಾರ ಸಂಘದಲ್ಲಿರುವುದು ಹಾಲಿನ ಉತ್ಪಾದನೆಯೂ ಬೇರೆ ಆಗಿದೆ ಸರ್. ಈಗ ಖಾಸಗಿ ಸಂಸ್ಥೆಗಳ ಹಾಲು ಕೆಲವೊಮ್ಮೆ ಕಲಬೆರಕೆಯಿಂದ ಬರ್ತಾ ಅಂತಲೂ ಕೂಡ ಒಂದು ಆರೋಪ ಇದೆ ಸರ್. ಅದ್ರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಜನ. ತುಂಬಾ ಎಚ್ಚರಿಕೆ ವಹಿಸಬೇಕು ಸರ್. ಈಗ ಖಾಸಗಿ ರೀತಿಯಿಂದ ಹಾಲು ಉತ್ಪಾದನೆ ಅಂತಂದ್ರೆ ಕೆಲವೊಂದು ಕೆಮಿಕಲ್ಸ್ ಹಾಕ್ತಾರೆ, ಕೆಲವೊಂದು ಯೂರಿಯಾ ಪೌಡರ್ ಹಾಕ್ತಾರೆ ಕೊಬ್ಬಿನಾಂಶ ಜಾಸ್ತಿ ಮಾಡೋದಕ್ಕೆ. ಆದ್ರೆ ಕಲಬುರಗಿ ಹಾಲು ಒಕ್ಕೂಟದ್ದು ಬಹಳ ಗುಣಮಟ್ಟದಲ್ಲಿ ಶ್ರೇಷ್ಠವಾಗಿದೆ. ರೈತರೇ ಉತ್ಪಾದನೆ ಮಾಡಿದ್ದು? ರೈತರ ಉತ್ಪಾದನೆ ನಗರಗಳಿಗೆ ಸೇರಿದ್ದು ಸರ್. ಹೌದು, ಆ ಕಾರಣಕ್ಕಾಗಿ ಅದು ಬಹಳ ಒಂದು ಒಳ್ಳೆಯ ಬೆಳವಣಿಗೆ. ಆದ್ರೆ ಖಾಸಗಿಯದನ್ನ ನಾವು ಖರೀದಿದಾರರು ಅಥವಾ ಗ್ರಾಹಕರು ತಗೊಳ್ಳೋಕೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಗುಣಮಟ್ಟದ ಬಗ್ಗೆ. ಈಗ ಈ ಹೈನುಗಾರಿಕೆಗೆ ಒಂದಷ್ಟು ಒಳ್ಳೆಯ ವಾತಾವರಣ ಇರಬೇಕು. ಕಲಬುರಗಿಯ ಭಾಗದಲ್ಲಿ ಹೇಗೆ ವಾತಾವರಣ ಅಂತ ಇವಾಗ ನೋಡ್ರಿ ಸರ್. ನಮ್ ಕಲಬುರಗಿ ಅಂದ್ರೆ ಬಿಸಿಲಿನ ನಾಡು ಇದೆ. ಹೌದು, ಇದರಲ್ಲಿ ಸ್ಪೆಷಲಿ ಎಮ್ಮೆ ಮತ್ತು ಮಿಶ್ರ ತಳಿಗಳ ಹೈನುಗಾರಿಕೆ ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ ಸರ್. ಯಾಕಂದ್ರೆ ಅವಕ್ಕೆ ವಾತಾವರಣ ನಮ್ದು ಬಿಸಿಲಿನ ನಾಡು ಇರೋದ್ರಿಂದ ಬಿಸಿಲು ಜಲ್ದಿ ಸೆಟ್ ಆಗಲ್ಲ. ಅದ್ರ ಸಲುವಾಗಿ ಕೆಲವೊಂದು ಕಾಷನ್ಸ್ ಅಂದ್ರೆ ಎಚ್ಚರಿಕೆ ಕ್ರಮ ತಗೊಂಡ್ರೆ ಸರಿಯಾದ ಪ್ರಮಾಣದಲ್ಲಿ ಲಾಭದಾಯಕ ಹೈನುಗಾರಿಕೆ ಮಾಡಬಹುದು ಸರ್. ಅದ್ರ ಜೊತೆ ಜೊತೆಗೆ ನಮ್ಮ ಜಿಲ್ಲೆಯ ಕಲಬುರಗಿ, ಅಫಜಲ್ಪುರ ಮತ್ತು ಆಳಂದ ತಾಲೂಕಿನಲ್ಲಿ ಇವಾಗ ನಮ್ದು ಸಹಕಾರ ಸಂಘಗಳು, ಹಾಲು ಉತ್ಪಾದಕ ಸಹಕಾರ ಸಂಘಗಳು ಸಕ್ರಿಯವಾಗಿದೆ ಸರ್. ಈ ಮೂರು ತಾಲೂಕುಗಳಲ್ಲಿ ಬಹಳ ಸಕ್ರಿಯವಾಗಿದೆ. ಈಗ ನಿಧಾನಗತಿಯಲ್ಲಿ ಪ್ರಗತಿ ಆಗುವಂತಹ ತಾಲೂಕು ಅಂತ ಇದೇನೆ ಬೇರೆ ಯಾವುದು? ಹಾ ಇದೆ ಸರ್, ಚಿಂಚೋಳಿ ಮತ್ತು ಕಾಳಗಿಯಲ್ಲಿ ಹೈನುಗಾರಿಕೆ ನಿಧಾನವಾಗಿ ಪ್ರಗತಿ ಆಗುತ್ತಿದೆ. ಅದೇ ಇತರ ಜಿಲ್ಲೆಗಳಿಗೆ ಹೋಲಿಸಿದಾಗ ನಮ್ಮ ಜಿಲ್ಲೆಯಲ್ಲಿ ಈ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳ ಸಂಖ್ಯೆ ಹೇಗಿದೆ, ಚೆನ್ನಾಗಿದೆಯಾ ಅಥವಾ ಇನ್ನಷ್ಟು ಪ್ರಗತಿ ಹೊಂದಬೇಕಾಗಿದೆ? ಇನ್ನು ಪ್ರಗತಿ ಹೊಂದಬೇಕಾಗಿದೆ ಸರ್. ಯಾಕೆಂದ್ರೆ ಹಾಲು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಆದ ಮೇಲೆ ಹಾಲು ಸಹಕಾರ ಸಂಘಗಳು ಉತ್ಪತ್ತಿ ಆಗುತ್ತದೆ ಸರ್. ಮತ್ತೆ ಮೊದಲಿನಿಂದ ಹೇಳಿದಾಗೆ ಸರ್, ನಮ್ಮ ಜಿಲ್ಲೆಯಲ್ಲಿ ಮಿಶ್ರ ತಳಿಗಳು ಮತ್ತು ಎಂಎಸ್ ತಳಿ, ದೇಶಿ ತಳಿ ಇದಾವೆ ಸರ್. ದೇಶಿ ತಳಿ ಅಂದ್ರೆ ದೇವನಿ ಅಥವಾ ಖಿಲಾರಿಗಳು ಇರುತ್ತವೆ ಸರ್. ಆದರೆ ಕೆಲವೊಂದು ಸಲ ಅವುಗಳ ಹಾಲಿನ ಪ್ರಮಾಣ ಕಡಿಮೆ ಆಗಿರುವುದರಿಂದ ಹೈನುಗಾರಿಕೆಯಲ್ಲಿ ಅಷ್ಟೊಂದು ಸೂಕ್ತವಾಗಿರುವುದಿಲ್ಲ. ಅಂದ್ರೆ ಈ ಭಾಗದಲ್ಲಿ ಈ ಹಾಲು ಹೆಚ್ಚಿನ ಹಾಲು ಪಡಿಬೇಕು, ಹೆಚ್ಚಿನ ಲಾಭದಾಯಕವನ್ನಾಗಿ ಮಾಡಬೇಕು ಅಂತ ಅಂದ್ರೆ ಯಾವ ತಳಿಯ ಆಕಳುಗಳನ್ನು ಸಾಕಬೇಕು ಅಂತ? ಈ ಭಾಗದಲ್ಲಿ ಮಿಶ್ರ ತಳಿ ಮತ್ತು ಎಮ್ಮೆಗಳು ಸಾಕಬೇಕು ಸರ್. ಅದ್ರ ಜೊತೆ ಜೊತೆಗೆ ಕ್ರಾಸ್ ಬ್ರೀಡಿಂಗ್ ಅಂತ ಹೇಳಿ ಇರುತ್ತೆ ಸರ್. ಅದರಲ್ಲಿ ದೇವನಿ ಮತ್ತು ಕಿಲಾರಿಗಳನ್ನು ಕ್ರಾಸ್ ಮಾಡಿ ಅದರಿಂದ ಹಾಲು ಉತ್ಪನ್ನ ಜಾಸ್ತಿ ಮಾಡ್ಕೋಬಹುದು ಸರ್. ಈಗ ಡಾಕ್ಟರ್ ತೃಪ್ತಿ ಅವರೇ, ಈ ಹೈನುಗಾರಿಕೆಯನ್ನು ಹೆಚ್ಚು ಮಾಡಬೇಕಾದ್ರೆ ಈ ಸಹಕಾರ ಸಂಘಗಳ ರಚನೆ ಆಗಬೇಕು. ಸಹಕಾರ ಸಂಘಗಳ ರಚನೆ ಆದ್ರೆ ಈ ಹಾಲು ಉತ್ಪಾದನೆಯಲ್ಲಿ ತೊಡಗಿದವರಿಗೆ ಬಹಳಷ್ಟು ಲಾಭದಾಯಕ. ಹಾಗಾದ್ರೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ರಚನೆಯನ್ನು ಹೇಗೆ ಮಾಡಬೇಕು ಅಂತ ಅಂತೀರಿ ಸರ್? ಅದು ಹಾಲು ಉತ್ಪಾದಕ ಸಹಕಾರ ಸಂಘ ಇದೊಂದು ಪ್ರೈವೇಟ್ ಸೆಕ್ಟರ್ ಆಗಿದೆ ಸರ್. ಅದಕ್ಕೆ ಅದು ಜಾಸ್ತಿ ಮಾಹಿತಿ ಪಡೆಯಬೇಕಾದ್ರೆ ಅದು ಹಾಲು ಉತ್ಪಾದಕ ಸಹಕಾರ ಸಂಘ ಆಗಲಿ, ನಮ್ಮ ಸಂಸ್ಥೆ ಪಶುವೈದ್ಯಕೀಯ ಸಂಸ್ಥೆಗಳಾಗಲಿ, ಅಥವಾ ಹಾಲು ಒಕ್ಕೂಟ ಕಲಬುರಗಿ, ಬೀದರ್ ಅಥವಾ ಯಾದಗಿರಿ ಅಂತ ಪ್ರದೇಶದಲ್ಲಿ ಹೋಗಿ ಮಾಹಿತಿಯನ್ನು ಕಂಪ್ಲೀಟ್ ಆಗಿ ಪಡೆಯಬಹುದು ಸರ್. ಅಲ್ಲೇ ಹೋಗಿ ಮಾಹಿತಿಯನ್ನು ಪಡೆದು ಸಹಕಾರ ಸಂಘಗಳ ರಚನೆಗೆ ನಾವು ಚಿಂತನೆ ಮಾಡಬೇಕು. ಈಗ ಹೈನುಗಾರಿಕೆಯನ್ನು ರೈತರು ಏಕೆ ಮಾಡಬೇಕಂತೀರಿ? ನೀವು ವೈದ್ಯರಿದ್ದೀರಿ, ಪಶುವೈದ್ಯಕೀಯ ಭಾಗದಲ್ಲಿ ಕೆಲಸ ಮಾಡುವವರು, ಹೇಳಿ. ಈಗ ನೋಡ್ರಿ ಸರ್, ಇವಾಗೆಲ್ಲ ಏನಾಗಿದೆ, ಹೈನುಗಾರಿಕೆ ಅಂದ್ರೆ ಅದೊಂದು ದನ ಕಾಯೋರು ಅಷ್ಟೇ ಮಾಡ್ತಾರೆ ಅಂತ ಹೇಳಿ ತಿಳ್ಕೊಂಡಿದ್ದಾರೆ. ಆದ್ರೆ ಅದರಿಂದ ಲಾಭ ಎಷ್ಟು ಬರುತ್ತೆ ಅಂತ ಹೇಳಿ ಯಾರು ತಿಳ್ಕೊಂಡಿಲ್ಲ. ಈಗ ಲಾಭದಾಯಕ ಹೈನುಗಾರಿಕೆ ರೈತರೇ ಮಾಡಬೇಕಂತಂದ್ರೆ ಈಗ ರೈತರು ಕೃಷಿಯಲ್ಲಿ ತೊಡಗಿರ್ತಾರೆ. ಮತ್ತ ಹೈನುಗಾರಿಕೆ ಮತ್ತು ಕೃಷಿ ಅನಾದಿ ಕಾಲದಿಂದ ಭಾರತದ ಸಂಸ್ಕೃತಿಯ ಅವಿಭಾಜ್ಯ ಭಾಗವಾಗಿದೆ ಸರ್. ಈ ಕೃಷಿಯೊಂದಿಗೆ ಪಶುಪಾಲನೆ ಒಂದು ನಡೆದುಕೊಂಡೇ ಬಂದಿದೆ ಸರ್. ಈಗ ಹೈನುಗಾರಿಕೆಯಿಂದ ಆದಾಯ ಲಾಭ ಮಾತ್ರ ಗಳಿಸೋದಲ್ಲದೆ ನಮ್ಮ ಮನೆಯವರ ಆರೋಗ್ಯ ಕೂಡ ನಾವು ಹೆಚ್ಚಿಸಬಹುದು ಸರ್. ಈಗ ಕರೋನಾ ಕಾಲಘಟ್ಟದಲ್ಲಿ ಬಹಳಷ್ಟು ಹೊಡೆತ ಬಿದ್ದಂತ ಕ್ಷೇತ್ರ ಅದು. ಕರೋನಾ ಕಾಲದಲ್ಲಿ ಏನಾಗಿದೆ ಸರ್, ಈಗ ವಾಪಸ್ ಗ್ರಾಮೀಣ ಪ್ರದೇಶಕ್ಕೆ ಬಂದಿದ್ದಾರೆ ಸರ್. ಕೊರೋನಾ ಕಾಲದಲ್ಲಿ ಈ ಭಾಗದಲ್ಲಿ ಏನಾಗಿದೆ, ಆರ್ಥಿಕವಾಗಿ ಹಿಂಜರಿತ ಮತ್ತು ನಿರುದ್ಯೋಗ ಸಮಸ್ಯೆ ಕಾಡುತ್ತಿದೆ ಸರ್. ಗ್ರಾಮೀಣ ಭಾಗದಲ್ಲಿ ಏನಾಗುತ್ತೆ, ಹೈನುಗಾರಿಕೆ ಮಾಡುವುದರಿಂದ ಅದು ವೈಜ್ಞಾನಿಕವಾಗಿ ಹೈನುಗಾರಿಕೆ ಮಾಡುವುದರಿಂದ ಊರಿನಲ್ಲೇ ಒಂದು ಒಳ್ಳೆಯ ಉದ್ಯೋಗ ಸೃಷ್ಟಿಸಬಹುದು ಸರ್. ಮತ್ತೆ ಸೆಲ್ಫ್ ಡಿಪೆಂಡೆಂಟ್ ಆಗಬಹುದು ಸರ್. ಅಂದ್ರೆ ಈ ರೀತಿ ಹೈನುಗಾರಿಕೆಯಲ್ಲಿ ತೊಡಗಿರುವುದರಿಂದ ಅಲ್ಲ, ಈ ಜನಸಂಖ್ಯೆ ಹೆಚ್ಚಾದಂತೆ ಹಾಲು ಹಾಗೂ ಹಾಲಿನ ಉತ್ಪನ್ನಗಳಿಗೆ ತುಂಬಾ ಬೇಡಿಕೆ, ಅದ ಕಾರಣ ಲಾಭದಾಯಕನೇ ಇದು. ಅದೇ ಜನಸಂಖ್ಯೆ ಹೆಚ್ಚಾದಂತೆಲ್ಲ ಹಾಲು ಮತ್ತು ಬೇಡಿಕೆ ಹೆಚ್ಚಾಗುತ್ತೆ ಇದೆ ಸರ್. ಇದೊಂದು ಉತ್ತಮ ಉದ್ಯೋಗವಾಗುತ್ತದೆ ಸರ್. ಕೃಷಿಯಲ್ಲಿ ವರ್ಷ ಪೂರ್ತಿ ನೋಡಿದರೆ ಕೆಲವು ದಿನಗಳ ಮಾತ್ರ ನಾವು ಕೆಲಸ ಮಾಡಬಹುದು, ಆದ್ರೆ ಈ ಹೈನುಗಾರಿಕೆಯಲ್ಲಿ ವರ್ಷ ಪೂರ್ತಿ ಎಲ್ಲ ಕೆಲಸ ಇರುತ್ತದೆ ಸರ್. ನಿರಂತರ ಆರ್ಥಿಕ ನೆರವು ಸಿಗುತ್ತದೆ ಸರ್. ವರ್ಷ ಪೂರ್ತಿ ಉದ್ಯೋಗ ಹಾಗೂ ಆದಾಯ ಎರಡು ಸಿಗುತ್ತೆ ಸರ್. ಈಗ ಹೈನುಗಾರಿಕೆಗೆ ಒಂದು ಪ್ರಮುಖ ಅವಶ್ಯಕತೆಗಳು ಏನಂತೀರಿ? ಈಗ ಹೈನುಗಾರಿಕೆ ಮಾಡಬೇಕು ಅನ್ನೋರಿಗೆ ಒಂದು ಮೇನ್ ಅನ್ನೋದು ತಳಿಗಳು. ತಳಿಗಳ ಜೊತೆಗೆ ಮೇವು, ನೀರು, ಕೊಟ್ಟಿಗೆ, ತಳಿ ಆಯ್ಕೆ ಬಹಳ ಮುಖ್ಯ. ಮೂಲಭೂತವಾಗಿ ತಳಿಗಳ ಆಯ್ಕೆ, ಅದ್ರ ಜೊತೆ ಜೊತೆಗೆ ಶುದ್ಧವಾದ ಮೇವು, ಶುದ್ಧವಾದ ನೀರು, ಮೇವು ಮತ್ತು ಕೆಲಸಗಾರರು, ಕೊಟ್ಟಿಗೆಗಳ ನಿರ್ಮಾಣ ಮತ್ತು ಒಂದು ದಿನಕ್ಕೆ ಒಂದು ಬಾರಿಗೆ 5 ಲೀಟರ್ ಅಷ್ಟು ಹಾಲು ಕೊಡುವ ಹಸು ಅಥವಾ ಎಮ್ಮೆಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕು ಸರ್. ಅದು ಅಂತ ಆಕಳು ಅಥವಾ ಎಮ್ಮೆ ಸಿಗುತ್ತದೆ? ಹಾ ಸಿಗುತ್ತೆ ಸರ್. ಮತ್ತೆ ಗ್ರಾಮೀಣ ಪ್ರದೇಶದಲ್ಲಿ ಹಾಲಿನ ಮಾರುಕಟ್ಟೆಗೆ ಸಲುವಾಗಿ ಸಹಕಾರ ಸಂಘಗಳ ರಚನೆ ಮಾಡಲೇಬೇಕಾಗುತ್ತೆ ಸರ್. ಮತ್ತೆ ಅದ್ರ ಜೊತೆ ಜೊತೆಗೆ ನಗರ ಸುತ್ತಮುತ್ತಲು ಒಂದು 10 ಕಿಲೋಮೀಟರ್ ಡಿಸ್ಟೆನ್ಸ್ ನಲ್ಲಿ ಕೆಲವೊಬ್ರು ಹೈನುಗಾರಿಕೆ ಮಾಡುತ್ತಿದ್ದಾರೆ. ಯಾಕಂದ್ರೆ ಅವ್ರು ಡೈರೆಕ್ಟ್ ಆಗಿ ಮನೆ ಮನೆಗೆ ಹೋಗಿ ಹಾಲು ಹಾಕ್ತಾರೆ, ಅಥವಾ ಅಂಗಡಿಗೆ ಅಥವಾ ಹೋಟೆಲ್ಗೆ ಹೋಗಿ ಹಾಕುತ್ತಿದ್ದಾರೆ. ಹಾಲು ಉತ್ಪಾದಕರ ಸಹಕಾರ ಸಂಘ ಇಲ್ಲವಾದ್ರೂ ಕೂಡ ಹೈನುಗಾರಿಕೆಗೆ ಅವಕಾಶ ಇದೆ ಅಂತ ಹೇಳೋದು ನೀವು? ಹಾ ಸರ್, ಹೈನುಗಾರಿಕೆ ನಗರ ಸುತ್ತಮುತ್ತಲು ಹಾಲು ಮತ್ತು ಹಾಲು ಉತ್ಪನ್ನಗಳಿಗೆ ಮನೆಗೆ ತುಂಬಾ ಬೇಡಿಕೆ ಇದೆ ಸರ್. ಮನೆ ಮನೆಗೆ ಸಂಪರ್ಕ ಮಾಡುದು. ಹಾ ಸರ್, ಅದ್ರ ಜೊತೆ ಜೊತೆಗೆ ಹಾಲು ಉತ್ಪನ್ನಗಳಾದ ಬೆಣ್ಣೆ, ತುಪ್ಪ, ಖೋವಾ, ಮೊಸರು, ಮಜ್ಜಿಗೆಗಳಿಗೆ ತುಂಬಾ ಬೇಡಿಕೆ ಇದೆ ಸರ್. ಒಂದು ತೃಪ್ತಿ ಅವರೇ, ಈಗ ಈ ದೇಶಿ ಉತ್ಪನ್ನದ ಹಾಲು ಅಥವಾ ಅದರ ಉಪ ಉತ್ಪನ್ನಗಳು ಏನಿರ್ತವೆ ಅದಕ್ಕೆ ತುಂಬಾ ಬೇಡಿಕೆ ಇದೆ. ಹಾ ಸರ್, ಈ ದೇಶಿ ತಳಿಗಳಾದ ಗಿರ್ ಆಗ್ಲಿ, ದೇವನೆ ಆಗ್ಲಿ, ಅವುಗಳ ಒಂದು ಕೆಜಿ ತುಪ್ಪಕ್ಕೆ 800 ರಿಂದ 1,000 ರೂಪಾಯಿ ಬೇಡಿಕೆ ಇದೆ ಸರ್ ನಗರಗಳಲ್ಲಿ. ಅದೇ ಹಾಲು ಉತ್ಪಾದಿಸಿದರೆ ಗಿರ್ ತಳಿ ಇದೆ, 1 ಲೀಟರ್ ಹಾಲಿಗೆ 80 ರೂಪಾಯಿ ಇದೆ ಸರ್. ಹೌದು. ಮತ್ತೆ ಇದೇ ದೇಶಿ ತಳಿ, ಈಗ ದೇಶಿ ತಳಿಗಳಲ್ಲಿ ದೇವನಿ ಮತ್ತು ಕಿಲ್ಲಾರಿ ಗಂಡು ಕರುಗಳಿಗೆ ತುಂಬಾ ಬೇಡಿಕೆ ಇದೆ ಸರ್. ಮತ್ತು ಮಿಶ್ರ ತಳಿಗಳಾದ ಜರ್ಸಿ, HF ಗಳಿಗೆ, ಅದರಲ್ಲೂ ಹೆಣ್ಣು ಕರುಗಳಿಗೆ ಬೇಡಿಕೆ ಜಾಸ್ತಿ ಇದೆ ಸರ್. ಯಾಕಂದ್ರೆ ಹಾಲು ಉತ್ಪಾದನೆ ಜಾಸ್ತಿ ಮಾಡುತ್ತದೆ, ಅದಕ್ಕೆ ಹೆಣ್ಣು ಕರುಗಳಿಗೆ ತುಂಬಾ ರೈತರಿಂದ ಬೇಡಿಕೆ ಇದೆ ಸರ್. ಈಗ ಹೈನುಗಾರಿಕೆ ಜೊತೆ ಈ ಉಪ ಉತ್ಪನ್ನ ಅಂತ ಏನ್ ಹೇಳ್ತೇವೆ, ಸೆಗಣಿ, ಗೊಬ್ಬರ ಇದೆಲ್ಲ ಮಾಡಬಹುದಲ್ಲ? ಹಾ, ಹೈನುಗಾರಿಕೆ ಒಂದು ವೇಳೆ ಮಾಡಿದರೆ ಅದ್ರ ಜೊತೆ ಸೆಗಣಿ, ಗೊಬ್ಬರ, ಗಂಜುಲ ಅಂತಾರಲ್ಲ ಸರ್, ಅದೆಲ್ಲ ಮಾರಾಟ ಮಾಡಿ ಗಳಿಕೆ ಮಾಡಬಹುದು ಸರ್. ಈಗ ನೀವೆಲ್ಲ ಲಾಭದಾಯಕವಾದಂತಹ ವಿಷಯಗಳ ಬಗ್ಗೆ ಹೇಳ್ತಾ ಇದ್ದೀರಿ, ಈ ಹೈನುಗಾರಿಕೆಯಿಂದ ಲಾಭದಾಯಕ ಆಗಿಸಲು ರೈತರಿಗೆ ಏನ್ ಹೇಳ್ತೀರಿ, ಹೇಗೆ ಮಾಡ್ಕೊಳ್ಬಹುದು ಅಂತ ಹೇಳ್ತೀರಿ? ಹೈನುಗಾರಿಕೆಯಿಂದ ಲಾಭ ಗಳಿಸಬೇಕಾದ್ರೆ ಸರ್, ಫಸ್ಟ್ ಪಾಯಿಂಟ್ ಅಂದ್ರೆ ವರ್ಷಕ್ಕೊಂದು ಕರು ಎಂಬ ಸೂತ್ರ ಪಾಲಿಸಬೇಕು ಸರ್. ವರ್ಷಕ್ಕೊಂದು ಕರು? ಹಾ ಸರ್. ಅಂದ್ರೆ ನಿರಂತರ ಹಾಲು ಹಿಂಡುವಂತ ದನ ಬೇಕು ಅಂತ? ನಿರಂತರ ಹಾಲು ಹಿಂಡುವ ಹಸು ಬೇಕೇ ಬೇಕು ಸರ್. ಯಾಕಂದ್ರೆ ಮತ್ತೆ ಅದ್ರ ಜೊತೆ ಜೊತೆಗೆ 2-3 ಆಕಳುಗಳು ಇದ್ದರೆ ಮಾತ್ರ ಹಾಲಿನ ಉತ್ಪತ್ತಿ ಆಗುತ್ತದೆ ಮತ್ತು ಹಾಲು ಮಾರಾಟ ಆಗುತ್ತದೆ ಸರ್. ಈಗ ವರ್ಷಕ್ಕೊಂದು ಕರು ಅಂದರೆ 10 ತಿಂಗಳು ಮಾತ್ರ ಅದು ಹಾಲು ಕೊಡುತ್ತದೆ, 2 ತಿಂಗಳು ಕೊಡುವುದಿಲ್ಲ ಸರ್. ಆ ಕಾರಣದಿಂದ 2 ಅಥವಾ 3 ಆಕಳ ಇದ್ದರೆ ಅದು ಕಂಟಿನ್ಯೂ ವರ್ಷ ಪೂರ್ತಿ ಎಲ್ಲ ಹಾಲು ಕೊಡಬಹುದು ಸರ್. ಅಂದ್ರೆ 2 ಅಥವಾ 3 ಆಕಳ ಅಥವಾ ಎಮ್ಮೆಗಳನ್ನು ಸಾಕಬೇಕಾಗುತ್ತೆ ಸರ್. ಮತ್ತೆ ಈಗ ಸ್ವಂತ ಜಮೀನಿನಲ್ಲೇ ಇದು ಹೈನುಗಾರಿಕೆ ಮಾಡಬೇಕು ಸರ್, ಮತ್ತು ಮೇವು ಬೆಳೆಸಬೇಕು. ಈಗ ಸಮತೋಲನ ಆಹಾರ ಕೊಡುವುದರಿಂದ ಹಾಲಿನ ಉತ್ಪತ್ತಿ ಜಾಸ್ತಿ ಆಗುತ್ತೆ ಸರ್. ಈಗ ಹೈನುಗಾರಿಕೆಯಲ್ಲಿ ಇನ್ನೊಂದು ವಿಷಯ ಇದೆ ಡಾಕ್ಟರ್, ಏನಂತ ಹೇಳಿದ್ರೆ ಸ್ವಂತ ಜಮೀನು ಇಲ್ಲದಿದ್ರು ಕೂಡ ಒಂದು ಖಾಲಿ ಮನೆ ಇದ್ರು ಕೂಡ ಸಾಕಬಹುದು ಅಂತ? ಹೌದಾ? ಹಾ ಸರ್, ಸಾಕಬಹುದು. ಬಟ್ ಮೇವು ಹೆಂಗೆ ಮಾಡ್ತಾರೆ ಸರ್? ಮೇವು ಹೊರಗಡೆಯಿಂದ ತರಿಸಿ ಹಾಕಿದ್ರೆ ಅದ್ರ ಖರ್ಚು ವೆಚ್ಚ ಜಾಸ್ತಿ ಆಗುತ್ತೆ ಸರ್. ಅದು ಲಾಭದಾಯಕ ಆಗಲ್ಲ, ಜಸ್ಟ್ ಹೈನುಗಾರಿಕೆ ಆಗುತ್ತೆ ಸರ್. ಲಾಭದಾಯಕ ಅಂಗಳದಲ್ಲಿ ಏನಾದ್ರು ಬೆಳೆಸಿ ಹಾಗೆ ಹುಲ್ಲು ಬೆಳೆಸಲಿಕ್ಕೆಲ್ಲ ಇಲ್ಲ ಸರ್. ಒಂದು ಆಕಳು ಅಥವಾ ಎಮ್ಮೆಗೆ ಸರಿಸುಮಾರು 50-60 ಕೆಜಿ ಆಹಾರ ಬೇಕು ಸರ್. ಅಷ್ಟನ್ನು ಸಂಗ್ರಹಿಸಲು ಮಾಡ್ಲಿಕ್ಕೆ ಆದ್ರೆ ಮಾತ್ರ ಸಾಕ್ಲಿಕ್ಕೆ ಅನುಕೂಲ ಆಗ್ತದೆ. ಹಾ ಸರ್. ಮತ್ತೆ ಹಾಲಿನ ಉತ್ಪನ್ನಗಳಿಂದ ಮಾರುಕಟ್ಟೆಯನ್ನು ಕೂಡ ಕಂಡುಕೊಳ್ಬಹುದಲ್ಲ? ಹಾ ಸರ್, ಹಾಲಿನ ಉತ್ಪನ್ನಗಳಿಗೆ ಖೋವಾ ಅಥವಾ ತುಪ್ಪಕ್ಕೆ ಭಾರಿ ಬೇಡಿಕೆ ಇದೆ ಸರ್. ಅದರಿಂದ ನಾವು ಮಾರುಕಟ್ಟೆಯಲ್ಲಿ ತುಂಬಾ ಬೇಡಿಕೆ ಇರೋದ್ರಿಂದ ಅದ ಮಾಡಿ ಸಹ ನಾವು ಮಾರಬಹುದು. ಅದ್ರ ಜೊತೆ ಜೊತೆಗೆ ಗರ್ಭಧರಿಸಿದ ಹಸುಗಳ ಆರೈಕೆ ಮತ್ತು ಕರುಗಳ ಪಾಲನೆ ಮತ್ತು ಆಹಾರದಲ್ಲಿ ಸಮತೋಲನ ನೀಡುವುದರಿಂದ ಕೂಡ ಹಾಲಿನ ಉತ್ಪತ್ತಿಯನ್ನು ಜಾಸ್ತಿ ಮಾಡಬಹುದು. ಈಗ ನೀವು ಪಾಲನೆ ಅಂತ ಹೇಳಿದ್ರಿ, ಕೆಲವೊಮ್ಮೆ ಅದಕ್ಕೆ ಬೇರೆ ಬೇರೆ ರೋಗಗಳು ಕೂಡ ಬಾಧಿಸುವಂತದ್ದು ಇದೆ, ಅಂತದಕ್ಕೆ ಹೇಗೆ ಎಚ್ಚರಿಕೆ ವಹಿಸುವುದಂತ? ಇದಕ್ಕೆ ಅಂದ್ರೆ ಪಶುವೈದ್ಯರ ಸಲಹೆಯಂತೆ ಲಸಿಕೆ ಮತ್ತು ಜಂತುನಾಶಕ ತಪ್ಪದೇ ಹಾಕಿಸಬೇಕು ಸರ್. ಅಂದ್ರೆ ರೈತರು ಗಮನಿಸಬೇಕು, ಲಸಿಕೆ ಮತ್ತು ಔಷಧಿಯನ್ನು ತಪ್ಪದೇ ಹಾಕಬೇಕು ಸರ್. ಈಗ ಈ ರೀತಿ ಪಾಲನೆ ಮಾಡ್ತಾ ಇದ್ದಾಗ ಈಗ ಇದರಲ್ಲಿ ಪುರುಷರೇ ಭಾಗಿಯಾಗಬೇಕಂತ ಇಲ್ಲ, ಈ ಹೈನುಗಾರಿಕೆಯಲ್ಲಿ ಹೆಚ್ಚು ಮಹಿಳೆಯರು ತೊಡಗಿಸಿಕೊಂಡಿದ್ದಾರೆ, ಅವರು ಲಾಭ ಹೆಚ್ಚು ಗಳಿಸ್ತಾ ಇದ್ದಾರೆ. ಇವಾಗಿನ ಅಂಕಿಅಂಶದ ಪ್ರಕಾರ ಮಹಿಳೆಯರಿಗೆ ಇದೊಂದು ಬಹಳ ಆತ್ಮೀಯವಾಗಿರ್ತಕ್ಕಂಥ ಕೃಷಿ ಪದ್ಧತಿ ಅಥವಾ ಹೈನುಗಾರಿಕೆ ಅಂತ ಹೇಳ್ತೇವೆ. ಈಗ ಮಹಿಳೆಯರು ಹೇಗೆ ಇದರಲ್ಲಿ ಪಾಲ್ಗೊಳ್ಳಬಹುದು, ಅವರ ಪಾತ್ರ ಹೇಗೆ ಅಂತ ಹೇಳ್ತೀರಿ? ಹಾ ಸರ್, ಹಿಂದಿನ ಕಾಲದಿಂದ ಒಂದು ಹೆಣ್ಮಗಳು ಮದುವೆ ಆದ್ಮೇಲೆ ಒಂದು ಆಕಳ ಗಿಫ್ಟ್ ಬಳುವಳಿ ಅಂತ ಹೇಳಿ ಕೊಡುತ್ತಿದ್ದರು ಸರ್. ಅದೇ ರೀತಿ ಗ್ರಾಮೀಣ ಮಹಿಳೆಯರು ಇವಾಗ ಏನಾಗಿದೆ ಸರ್, ಆರ್ಥಿಕವಾಗಿ ಸ್ವಾವಲಂಬನೆ ಆಗಬೇಕಾಗಿದೆ ಸರ್. ಈ ಪ್ರಕಾರ ಹೈನುಗಾರಿಕೆ ಒಂದು ಉದ್ಯೋಗ ಇರಲಾರ್ದೇನೆ ಆದಾಯದ ಮೂಲವಾಗಿದೆ ಸರ್. ಅದು ಹೆಣ್ಮಕ್ಕಳನ್ನು ನಾವು ಗರತಿಯ ಹಾಡಿನಲ್ಲಿ ಕೇಳ್ತೇವೆ, ಹೆಣ್ಮಗಳನ್ನ ಗಂಡನ ಮನೆಗೆ ಕಳಿಸುವಾಗ ಅಪ್ಪ ಕೊಟ್ಟ ಎಮ್ಮೆ ಹೋಗ್ತಾಳೆ ಅಂತ ಒಂದು ಮಾತೆ ಇದೆ, ಹಾಡೆ ಇದೆ. ಹಾಗೆ ನಾವು ಒಂದು ಆಕಳ ಕೊಟ್ರೆ ಆ ಮನೆಗೆ ಹಾಲಾಗ್ತದೆ, ಆರ್ಥಿಕ ಸಬಲತೆ ಬರ್ತದೆ ಅನ್ನೋದು, ಅದಕ್ಕೆ ಹೆಣ್ಣುಮಕ್ಕಳು ಅದರಲ್ಲಿ ಹೆಚ್ಚು ಒಳಪಡಬೇಕು ಅಂತ ಅಲ್ವಾ? ಮತ್ತು ಇದೇ ಪ್ರಕಾರ ನಮ್ಮ ದೇಶದಲ್ಲಿ 40% ಹಾಲು ಉತ್ಪಾದಕ ಸಹಕಾರ ಸಂಘಗಳು ಮಹಿಳಾ ಹಾಲು ಉತ್ಪಾದಕ ಸಹಕಾರ ಸಂಘಗಳಾಗಿದೆ ಸರ್. ಅಂದ್ರೆ ಅಷ್ಟೊಂದು ಹಾಲು ಉತ್ಪಾದನೆ ಮಹಿಳೆಯರೇ ಮಾಡ್ತಿದ್ದಾರೆ ಸರ್. ಇವಾಗ KMF ಆಗ್ಲಿ ನಮ್ದು ಅದೆಲ್ಲ ನಡೆಸಿಕೊಳ್ಳುತ್ತಿರೋದು ಸಹಕಾರ ಸಂಘದ ಮೂಲಕ. ಹಾ, ಮಹಿಳೆಯರು ಈ ರೀತಿ ಮಾಡಬೇಕಾದ್ರೆ ತುಂಬಾ ಆರ್ಥಿಕ ನೆರವು ಕೂಡ ಸರ್ಕಾರ ಕೊಡುತ್ತದಲ್ಲ, ಕೆಲವೊಂದು ಲೋನ್ಗಳ ಮೂಲಕ ಕೊಡುತ್ತದೆ ಸರ್. ಕೆಲವೊಂದು ಸ್ಕೀಮ್ಸ್ ಇದಾವೆ ಸರ್. ಮತ್ತೆ ಸ್ವಸಹಾಯ ಸಂಘಗಳು ಅಂತೇಳಿ ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರು ಕಟ್ಕೊಂಡು ಅಲ್ಲಿ ಒಂದು ಆಕಳ ಅಥವಾ ಎಮ್ಮೆ ಖರೀದಿಗೆ ಲೋನ್ ಮೂಲಕ ದುಡ್ಡನ್ನು ಪಡೆದು ಆಮೇಲೆ ವಾಪಸ್ ನಾವು ಸಬಲೀಕರಣ ಆದ್ಮೇಲೆ ವಾಪಸ್ ಕಟ್ಟಬಹುದು ಸರ್. ಈ ತರ ಅವಕಾಶಗಳು ಇದಾವೆ ಸರ್. ಲೋನ್ ಕೊಡ್ತಾರೆ, ಚೆನ್ನಾಗಿ ಲಾಭನೂ ಕೂಡ ಬರ್ತದೆ ಅಂತ ಹೇಳಿದ್ರೆ ನೀವು. ಈ ಹೈನುಗಾರಿಕೆ ರಾಸುಗಳ ಆರೋಗ್ಯವನ್ನು ಕಾಪಾಡುವುದೇ ಬಹಳಷ್ಟು ಮುಖ್ಯವಾಗಿರತಕ್ಕಂಥ ವಿಚಾರ, ನಮ್ಮ ರೈತರು ಗಮನಿಸಬೇಕು ಅದರ ಬಗ್ಗೆ. ಆ ಬಗ್ಗೆ ಪಾಲಿಸಬೇಕಾದ ಅಂಶಗಳು ಯಾವುದು ಅಂತ ಹೇಳ್ತೀರಿ ಸರ್? ಫಸ್ಟ್ ನೋಡ್ರಿ ಸರ್, ವರ್ಷಕ್ಕೆ 2 ಬಾರಿ ಕಂಪಲ್ಸರಿ ಜಂತುನಾಶಕ ಔಷಧಿಗಳನ್ನು ಹಾಕಿಸಬೇಕು. ಅದ್ರ ಜೊತೆ ಜೊತೆಗೆ ಕಾಲು ಮತ್ತು ಬಾಯಿ ರೋಗದ ಲಸಿಕೆಯನ್ನು ತಪ್ಪದೇ ಹಾಕಿಸಬೇಕು ಸರ್. ಎಲ್ಲಿ ಸಿಗ್ತದೆ ಅದು? ಅದೆಲ್ಲ ನಮ್ಮ ಪಶುವೈದ್ಯ ಸಂಸ್ಥೆಗಳಲ್ಲಿ ಸಿಗುತ್ತೆ ಸರ್. ಕಾಲ ಕಾಲಕ್ಕೆ ಅಂತಂದ್ರೆ ಈ ಕಾಲು ಬಾಯಿ ರೋಗದ ಲಸಿಕೆ ಈಗ ನಾವು ಅನೌನ್ಸ್ ಮಾಡ್ತೇವೆ ಸರ್, ಅಲ್ಲೇ ಹೋಗಿ ಹಾಕಿಸ್ಕೋಬಹುದು. ಋತುಮಾನಕ್ಕೆ ತಕ್ಕಂತೆ ಕೆಲವು ರೋಗಗಳು ಕೂಡ ಬರ್ತಾವಲ್ಲ? ಹಾ ಸರ್, ಮಳೆಗಾಲದ ಪ್ರಾರಂಭದಲ್ಲಿ ಚಪ್ಪೆ ರೋಗ ಮತ್ತು ಗಂಟಲು ಬೇನೆ ರೋಗ ಕಾಣಿಸಿಕೊಳ್ಳುತ್ತೆ ಸರ್. ಅದಕ್ಕಿಂತ ಮುಂಚೆನೆ ನಾವು ರೋಗದ ವಿರುದ್ಧ ಲಸಿಕೆ ಹಾಕಿಸಬೇಕು ಸರ್. ಮತ್ತು ಮೇನ್ ಅಂತಂದ್ರೆ ರಾಸುಗಳಿಗೆ ಬೇಕಾಗೋದು ಆಹಾರ. ಆಹಾರದಿಂದ ಹಾಲಿನ ಉತ್ಪತ್ತಿ ಜಾಸ್ತಿ ಆಗುತ್ತೆ. ಸಮತೋಲನ ಆಹಾರವನ್ನು ಕೊಡಬೇಕು. ಅಂದರೆ ದಿನಕ್ಕೆ 3 ಬಾರಿ ಅಂತೆ, ಫಸ್ಟ್ ಒಂದು ಸಲ ಹಸಿಮೇವು, ಒಂದು ಸಲ ಒಣಮೇವು, ಮತ್ತು ಒಂದು ಸಲ ಚುನ್ನಿ ಅಥವಾ ಹಿಂಡಿಯನ್ನು ಕೊಡಬೇಕು ಸರ್. ಮತ್ತು ಅಂದ್ರೆ 3 ಸಲ ಕೊಡಬೇಕು. ಹಾ, 3 ಸಲ ಕೊಡಬೇಕು ಸರ್. ಕುಡಿಯಲು ಸ್ವಚ್ಛವಾದ ಮತ್ತು ಶುದ್ಧವಾದ ನೀರನ್ನು ಕೊಡಬೇಕು ಸರ್. ಮತ್ತು ನಿಯಮಿತ ಪ್ರಮಾಣದಲ್ಲಿ ಖನಿಜ ಮಿಶ್ರಣ ಪುಡಿಯನ್ನು ಕೊಡಬೇಕು ಸರ್. ಇದರಿಂದ ಹಾಗೆಂದ್ರೆ ಖನಿಜ ಮಿಶ್ರಣ ಅಂದ್ರೆ ಏನದು? ಮಿನರಲ್ ಮಿಕ್ಸರ್ ಅಂತೆ ಸರ್. ನಮ್ಮ ಹತ್ರ ನಾವು ಒಂದ್ ಸ್ವಲ್ಪ ವೀಕ್ನೆಸ್ ಆದಾಗ ಹೆಂಗ್ ತಗೋತೇವಲ್ಲ ಸರ್. ಪಶುಗಳಿಗೆ ಏನು ಕೊಡಬೇಕು ಹಾಗೆ? ಹಾಗೆ ಅಂತಂದ್ರೆ ಸರ್, ಖನಿಜ ಮಿಶ್ರಣ ಪೌಡರ್ ಅಂತೇಳಿ ಸಿಗುತ್ತೆ ಸರ್, ಮಿನರಲ್ ಮಿಕ್ಸರ್ ಪೌಡರ್ ಅಂತೇಳಿ ಸಿಗುತ್ತೆ. ಇಲ್ಕಂದ್ರೆ ಒಂದ್ ಸ್ವಲ್ಪ ಬೆಲ್ಲದ ನೀರು ಕುಡಿಸಬಹುದು, ಮತ್ತೆ ಒಂದ್ ಸ್ವಲ್ಪ ಬೆಲ್ಲದ ನೀರು ಜೊತೆಗೆ ಒಂದ್ 1/2 ಚಮಚ ಉಪ್ಪನ್ನು ಹಾಕಿ ನಾವು ಕೊಡಬಹುದು ಸರ್. ಇದು ರಾಸುಗಳ ಆರೋಗ್ಯ ಸುಧಾರಿಸುತ್ತದೆ. ಹಾ ಸರ್, ಸುಧಾರಿಸುತ್ತದೆ. ಇದರ ಜೊತೆಗೆ ಏನಾದ್ರೂ ಕಾಯಿಲೆ ಬಂದ್ರೆ ಇಮಿಡಿಯೇಟ್ ಆಗಿ ಪಶುವೈದ್ಯರ ಸಲಹೆಯಂತೆ ಚಿಕಿತ್ಸೆ ಮಾಡಿಸ್ಕೊಳ್ಬೇಕು ಸರ್. ಈಗ ರಾಸುಗಳ ಆರೋಗ್ಯ ಚೆನ್ನಾಗಿದ್ರೆ ಸಾಲದು, ಕರುಗಳ ಆರೋಗ್ಯ ಚೆನ್ನಾಗಿರ್ಬೇಕಲ್ವಾ? ಹಾ ಸರ್. ಅದಕ್ಕೆ ಹೇಗೆ ಯಾವ ರೀತಿ ಅನುಸರಿಸಬೇಕು ರೈತರು? ನೋಡ್ರಿ ಸರ್, ಈಗ ಲಾಭದಾಯಕ ಹೈನುಗಾರಿಕೆ ಮಾಡ್ಬೇಕಂದ್ರ ಕರುಗಳು ಒಂದು ಬೋನಸ್ ಇದ್ದಂತೆ ಸರ್. ಈಗ ನಮ್ಗೆ ದೀಪಾವಳಿಗೆ ಹೇಗೆ ಬೋನಸ್ ಸಿಗುತ್ತದೆ, ಅದೇ ತರ ಈ ಕರುಗಳು ಹೈನುಗಾರಿಕೆಯಲ್ಲಿ ಬೋನಸ್ ಇದ್ದಂತೆ. ಈಗ ದೇಶಿ ತಳಿಗಳಾದ ದೇವಿನ ಅಥವಾ ಕಿಲಾರಿ ಗಂಡು ಕರುಗಳಿಗೆ ನಮ್ಮ ಭಾಗದ ರೈತರಿಂದ ತುಂಬಾ ಬೇಡಿಕೆ ಇದೆ ಸರ್. ಅದೇ ತರ ಮಿಶ್ರ ತಳಿಯಾದ ಜರ್ಸಿ HF ಗಳಿಗೆ ಮಾರುಕಟ್ಟೆಯಲ್ಲಿ ಹೆಣ್ಣು ಕರುಗಳಿಗೆ ತುಂಬಾ ಬೇಡಿಕೆ ಇದೆ ಸರ್. ಅದು 2 ವರ್ಷ ನಾವು ಸಾಕಿ ಮಾರಿದರೆ 60-70 ಸಾವಿರ ಆರಾಮ್ಸೆ ಗಳಿಸ್ಕೊಡುತ್ತೆ ಸರ್. ಈಗ ಡಾಕ್ಟ್ರೆ, ಈ ಮುಖ್ಯವಾಗಿ ಈ ಹೈನುಗಾರಿಕೆಯಲ್ಲಿ ಇರೋರಿಗೆ ಗರ್ಭಧಾರಣೆಯ ಒಂದು ಕ್ರಮಗಳು ಕೂಡ ಬಹಳಷ್ಟು ತಿಳಿದುಕೊಂಡಿರಬೇಕು. ಈ ಕೃತಕ ಗರ್ಭಧಾರಣೆಯ ಮಹತ್ವ ಏನು ಅಂತ ಹೇಳ್ತೀರಿ ಸರ್? ನಮ್ದು ಪಶುವೈದ್ಯಕೀಯ ಮತ್ತು ಪಶುಪಾಲನೆ ಇಲಾಖೆಯ ಒಂದು ಮೇನ್ ಇಂಪಾರ್ಟೆನ್ಸ್ ಅನ್ನೋದು ಕೃತಕ ಗರ್ಭಧಾರಣೆ ಸರ್. ಇದು ಕೃತಕ ಗರ್ಭಧಾರಣೆಯಿಂದ ರೈತ ಅಧಿಕ ಉಪಯೋಗಗಳನ್ನು ಪಡೆಯಬಹುದು ಸರ್. ಇದರಿಂದ ನಮ್ಮ ದೇಶಿ ತಳಿಗಳಾದ ದೇವಣಿ ಅಥವಾ ಕಿಲಾರಿಗೆ ಬೇರೆ ತಳಿಗಳ ಅಂದ್ರೆ ನಮ್ಮ ದೇಶಿ ತಳಿಗಳಿಂದಲೇ ಹೋರಿ ಕ್ರಾಸ್ ಬ್ರೀಡಿಂಗ್ ಮಾಡಬಹುದು ಸರ್. ಅದ ಕಡ್ಡಿ ಮೂಲಕ ನಾವು ಆರಾಮ್ಸೆ ಮಾಡಬಹುದು ಸರ್. ಈಗ ಬೇರೆ ಬೇರೆ ಒಂದು ಹೋರಿ ತರಬೇಕಾದ್ರೆ ಒಂದು 80-100 ಲಕ್ಷ ಬೇಕಾಗುತ್ತೆ ಸರ್. ಅದು ದುಬಾರಿ ವೆಚ್ಚ ಇಲ್ಲಿ ಅನುಸರಿಸಕ್ಕಾಗಲ್ಲ. ಸೊ ಒಂದು ಕೃತಕ ಗರ್ಭಧಾರಣೆ ಮಾಡಿ ನಾವು ತಪ್ಪಿಸಬಹುದು ಸರ್. ಮತ್ತೆ ಕೆಲವೊಂದು ಹಸುಗಳಿಗೆ ಅಥವಾ ರಾಸುಗಳಿಗೆ ನಾರ್ಮಲ್ ಹೋರಿ ಏರಿದರೆ ಕೆಲವೊಂದು ರೋಗಗಳು ಬರುತ್ತೆ ಸರ್. ಅದರಿಂದ ಕೂಡ ನಾವು ಕೃತಕ ಗರ್ಭಧಾರಣೆಯಿಂದ ಅದನ್ನು ತಪ್ಪಿಸಬಹುದು ಸರ್. ಅಂದ್ರೆ ನೀವು ಕೃತಕ ಗರ್ಭಧಾರಣೆ ಮಾಡುದು ಒಳ್ಳೇದು ಅಂತ ಹೇಳ್ತೀರಿ? ಹಾ, ತುಂಬಾ ಒಳ್ಳೆಯದು ಸರ್. ಮತ್ತೆ ಕಡಿಮೆ ವೆಚ್ಚದಲ್ಲಿ ಅಧಿಕ ಲಾಭ ಗಳಿಸಿಕೊಳ್ಳಬಹುದು ಸರ್. ಇದು ಕೂಡ ಒಂದು ಹೈನುಗಾರಿಕೆಯಲ್ಲಿ ಲಾಭದಾಯಕ ಕೃತಕ ಗರ್ಭಧಾರಣೆ. ಈಗ ಹೈನುಗಾರಿಕೆಗೆ ಬಳಸುವ ರಾಸುಗಳ ತಳಿ ಅಂತ ಹೇಳಿದ್ರಲ್ಲ, ಯಾವ ತಳಿಗಳು ಬಹಳಷ್ಟು ಉತ್ತಮ ಸ್ವಲ್ಪ ಹೇಳ್ತೀರಾ? ಹಾ ಸರ್, ಈಗ ನಮ್ದು ದೇಶಿ ತಳಿಗಳಾದ ಸೈವಾಳ್, ಗಿರ್, ಸಿಂಧಿ, ರೆಡ್ ಸಿಂಧಿ ಮತ್ತು ಥಾರ್ಪಾರ್ಕರ್, ಇವು ದೇಶಿ ತಳಿಗಳಿದಾವೆ ಸರ್. ಇವು ಹೈನುಗಾರಿಕೆ ಅಂದ್ರೆ ಹಾಲಿನ ಉತ್ಪತ್ತಿ ಜಾಸ್ತಿ ಕೊಡುತ್ತವೆ ಸರ್ ಇವು ತಳಿಗಳು. ಮತ್ತು ಮಿಶ್ರ ತಳಿಗಳಾದ ಜರ್ಸಿ, HF ಕೂಡ ಹಾಲಿನ ಉತ್ಪಾದನೆ ಜಾಸ್ತಿ ಮಾಡುತ್ತೆ ಸರ್. ನಮ್ಮ ಈಗ ಬರೀ ಹಾಲಿನ ಉತ್ಪಾದನೆ ಒಂದೇ ಮಾಡದೆ ಕರುಗಳು ಜಾಸ್ತಿ ಗಂಡು ಕರುಗಳು ಬೇಕಾದರೆ ದೇವಣಿ ತಳಿ ಅಥವಾ ಕಿಲಾರಿ ತಳಿಗಳನ್ನು ಬಳಸಬಹುದು ಸರ್. ಕೊಬ್ಬಿನಾಂಶ ಹೆಚ್ಚೆಚ್ಚು ಹಾಲಿನಲ್ಲಿ ಇದ್ದಾಗ ರೇಟ್ ಕೂಡ ಹೆಚ್ಚಾಗುತ್ತೆ. ಅದ ಕೊಬ್ಬಿನಾಂಶ ಬೇಕಾದರೆ ಮುರ್ರಾ ಮತ್ತು ಸುರ್ತಿ ಎಮ್ಮೆಗಳನ್ನು ಸಹ ನಾವು ಹಾಲಿನ ಉತ್ಪಾದನೆಗೆ ಬಳಸಬಹುದು. ಈಗ ಹೈನುಗಾರಿಕೆಗೆ ನಾವು ಹಸುಗಳನ್ನು ಆಯ್ಕೆ ಮಾಡುವಾಗ ರೈತರು ಯಾವ ರೀತಿ ಅಂಶಗಳನ್ನೆಲ್ಲ ಗಮನಿಸಬೇಕಂತ ಹೇಳ್ತೀರಿ ತಾವು? ಒಂದು ಹಸು ನಾವು ಖರೀದಿ ಮಾಡಬೇಕಾದರೆ ಅಥವಾ ನೋಡಬೇಕಾದರೆ ಅದು ತುಂಬಾ ಸೌಮ್ಯ ಸ್ವಭಾವದಾಗಿರಬೇಕು ಸರ್. ಅದರ ಜೊತೆ ಜೊತೆಗೆ ಆರೋಗ್ಯದಿಂದ ಇರಬೇಕು ಮತ್ತು 1-3 ಸುಳಿನ ಒಳಗೆ ಇರಬೇಕು ಸರ್. ಅದು ಬಹಳ ಮುಖ್ಯ. ಹಾ, ಮತ್ತೆ ವಯಸ್ಸು 5-7 ವರ್ಷ ಇರಬೇಕು ಸರ್. ಮತ್ತು ಕಣ್ಣು ಕಾಂತಿಯುತವಾಗಿರಬೇಕು. ಮತ್ತು ಮೇನ್ ಹೈನುಗಾರಿಕೆಯಲ್ಲಿ ಕೆಚ್ಚಲು ದೊಡ್ಡದಾಗಿರಬೇಕು ಸರ್. ಮತ್ತು ಮೃದುವಾಗಿರಬೇಕು. ಮತ್ತು ಅವು ಮೊಳೆ ಅಂತಾರಲ್ಲ ಸರ್, ತೊಟ್ಟು, ಅವು ಸಮನಾಗಿರಬೇಕು ಮತ್ತು ದೊಡ್ಡದಾಗಿರಬೇಕು ಸರ್. ಈ ಕೆಲವೊಂದ್ಸಲ ಈಗ ಇವೆಲ್ಲ ಇದ್ರೂ ಅವ್ರ ರಕ್ತನಾಳಗಳು ಅಷ್ಟೊಂದು ಕಾಣಬರಲ್ಲ, ಅವು ದಪ್ಪ ಮತ್ತು ದೊಡ್ಡದಾಗಿರಬೇಕು ಸರ್. ಗರ್ಭಧರಿಸಿದ ಹಸುಗಳನ್ನು ಖರೀದಿ ಮಾಡಬೇಕಾದ್ರೆ ಹೇಗೆ, ಯಾವ ರೀತಿ ಗಮನಿಸಬೇಕು? ಈ ಗರ್ಭಧರಿಸಿದ ಅಂತಂದ್ರೆ ಅದು ತುಂಬು ಗರ್ಭ ಧರಿಸಿದ ಹಸು ಇತ್ತಂದ್ರೆ ಖರೀದಿ ಮಾಡಬಹುದು ಸರ್. ಅದ್ರ ಜೊತೆಗೆ ಈಗ 5-6 ತಿಂಗಳ ಗರ್ಭ ಧರಿಸಿದೆ ಅಂದರೆ ಒಂದು ಸಲ ಪಶುವೈದ್ಯರ ತಪಾಸಣೆ ಮಾಡಿ ನಾವು ಖರೀದಿ ಮಾಡಬಹುದು ಸರ್. ಮತ್ತೆ ಈ ಒಂದು ಸದೃಢವಾದ ಕಾಲು ಕೂಡ ಹೊಂದಿರಬೇಕು ಅಂತಾರೆ? ಹಾ ಸರ್, ಸದೃಢವಾದ ಕಾಲು ಜೊತೆಗೆ ಕಾಲು ತೊಡೆ ನಡುವಿನ ಅಂತಲೇ ಜಾಸ್ತಿ ಇರಬೇಕು ಸರ್. ಅದು ಒಳ್ಳೇದು. ಹಾ ಅದು ಒಳ್ಳೇದು ಸರ್, ಯಾಕಂದ್ರೆ ಹಾಲು ಹಿಂಡಬೇಕಾದ್ರೆ ಅದು ಯೂಸ್ ಆಗುತ್ತೆ ಸರ್. ಈಗ ಕೆಲವೊಂದು ರೋಗಗಳಿಂದ ಅಪಾಯ ಕೂಡ ಬರ್ತದೆ ಹಸುಗಳಿಗೆ, ಆ ಹಿನ್ನೆಲೆಯಲ್ಲಿ ನೋಡಿದಾಗ ವಿಮೆ ಮಾಡಿಸುವುದು ಬಹಳಷ್ಟು ಒಳ್ಳೇದು. ಅದು ಹೇಗೆ, ಅದರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಿ. ಈಗ ಜನರು ಹೇಗೆ LIC ಅಥವಾ ಇದು ಮಾಡಿಸ್ತಾರೆ, ಟರ್ಮ್ ಇನ್ಶೂರೆನ್ಸ್ ಹೇಗೆ ಮಾಡಿಸ್ತಾರೋ ಹಾಗೆ ಹೈನುಗಾರಿಕೆಯಲ್ಲೂ ವಿಮೆ ಮಾಡಿಸೋದು ಅಥವಾ ಇನ್ಶೂರೆನ್ಸ್ ಮಾಡಿಸೋದು ಮಾಡಿಸಲೇಬೇಕು ಸರ್. ಯಾಕಂದ್ರೆ ಅವು ಕೆಲವೊಬ್ರು ರೈತರು ಹೈನುಗಾರಿಕೆ ಮೇಲೆ ಇರುತ್ತಾರೆ, ಕೆಲವೊಂದು ಸಲ ಕೆಲವೊಂದು ರೋಗದಿಂದ ಆಕಸ್ಮಿಕವಾಗಿ ಮರಣ ಹೊಂದುತ್ತವೆ ಸರ್. ಅವಾಗ ಏನ್ ಮಾಡ್ತಾರೆ ರೈತರು, ಅದರ ಮೇಲೆ ಇರೋದು ಆದಾಯ ಕಡಿಮೆ ಆಗಿ ಅವ್ರು ನಷ್ಟ ಹೊಂದುತ್ತಾರೆ. ಈಗ ವಿಮೆ ಮಾಡಿಸೋದ್ರಿಂದ ಸ್ವಲ್ಪ ಅಮೌಂಟ್ ನಲ್ಲಿ ವಿಮೆ ಮಾಡಿಸೋದ್ರಿಂದ ಅವರು ರೈತರು ಹಣವನ್ನು ವಿಮೆಯಿಂದ ದೊರೆಯುತ್ತದೆ ಸರ್. ಅದ್ರ ಜೊತೆಗೆ ನಷ್ಟವನ್ನು ತಪ್ಪಿಸಬಹುದು. ಎಲ್ಲ ರಾಸುಗಳಿಗೂ ವಿಮೆ ಮಾಡಿಸಿಕೊಳ್ಳುವುದು ಒಳ್ಳೇದು. ಯಾವುದೇ ಒಂದು ರೀತಿಯಲ್ಲಿ ರೋಗದಿಂದ ಏನಾದ್ರೂ ತೊಂದರೆ ಆದ್ರೆ ಅಥವಾ ಸತ್ತು ಹೋದ್ರು ಕೂಡ ಆ ವಿಮೆಯ ಹಣ ಬರ್ತದೆ ಅಂತ. ವಿಮೆ, ಅದು ವಿಮೆಯ ಹಣನು ಬರುತ್ತೆ ಸರ್. ಅದು ಕೆಲವೊಂದು ಫಸ್ಟ್ ಪ್ರೀಮಿಯಂ 3 ಇಯರ್ಸ್ ತನಕ ಇರುತ್ತೆ, ಆತರ ಕೆಲವೊಂದು ರೂಲ್ಸ್ ಇದಾವೆ ಸರ್, ಅದು ನೋಡಿಕೊಂಡು ಮಾಡ್ಕೋಬೇಕಾಗುತ್ತೆ ಸರ್. ಈಗ ಹೈನುಗಾರಿಕೆಯಲ್ಲಿ ಮುಖ್ಯವಾಗಿ ಶುದ್ಧ ಹಾಲಿನ ಮಹತ್ವ ಏನಂತ ಹೇಳ್ತೀರಿ? ಈಗ ಶುದ್ಧ ಹಾಲು ಅಂತಂದ್ರೆ ಸಹಜವಾಗಿ ನೀವು ಅಂದ್ರಲ್ಲ ಸರ್, ಖಾಸಗಿಯಲ್ಲಿ ಕಳೆಬರಿಕೆ ಇರುತ್ತದೆ ಅಂತೆ. ಶುದ್ಧ ಹಾಲು ಅಂತಂದ್ರೆ ಸರ್, ಅದು ಸಹಜವಾದ ಗುಣ, ಅದ್ರ ಜೊತೆ ಜೊತೆಗೆ ಪೋಷಕಾಂಶವನ್ನು ಹೊರತುಪಡಿಸಿದರೆ ಮತ್ತೆ ಯಾವುದೂ ಕಳೆಬರಿಕೆ ಅಥವಾ ರಾಸಾಯನಿಕ ಪದಾರ್ಥಗಳು ಅಥವಾ ಹೆಚ್ಚಿನ ಸೂಕ್ಷ್ಮಾಣುಜೀವಿಗಳು ಕೂಡ ಇರಬಾರದು ಸರ್. ಇದು ಶುದ್ಧ ಹಾಲು ಅಂತ ಅಂತಾರೆ ಸರ್. ಹೈನುಗಾರಿಕೆಯಲ್ಲಿ ಶುದ್ಧ ಉತ್ಪಾದನೆ ಯಾಕೆ ಮಾಡ್ಬೇಕಂತಂದ್ರೆ, ಫಸ್ಟ್ ಅದ್ರ ನ್ಯಾಚುರಲಿಟಿ ಹಂಗೆ ಇರುತ್ತೆ ಸರ್, ಅದು ಬಹಳ ದಿನ ಬಹಳ ಬೇಗನೆ ಕೆರುವುದಿಲ್ಲ. ಮತ್ತ ಈಗ ಸಹಕಾರ ಸಂಘಗಳು ಏನ್ ಮಾಡ್ತವೆ, ಹಾಲಿನ ಪ್ರಮಾಣ ಅಥವಾ ಮಾಪನ ಮಾಡ್ಕೊಂಡೇ ತಗೊಳ್ತಾರೆ ಸರ್, ಗುಣಮಟ್ಟ ತಗೊಳ್ತಾರೆ. ಈ ಕೆಲವೊಂದ್ ಕಡೆ ಮಿಕ್ಸ್ ಮಾಡಿದ್ರೆ ಅದು ಗೊತ್ತಾದ್ಮೇಲೆ ಕೆಡುವುದಿಲ್ಲ, ಹಾಳಾಗುವುದಿಲ್ಲ ಅಂತ ಇದೆ. ಹಾ ಸರ್, ಅದು ಗುಣಮಟ್ಟ ಚೆನ್ನಾಗಿದ್ರೆ ಗುಣಮಟ್ಟ ನೋಡೇ ತಗೊಳ್ತಾರೆ. ಹಾಗೆ ಕೆಲವೊಂದ್ಸಲ ಏನಾಗುತ್ತೆ, ಇವು ಖರೀದಿ ಮಾಡುವವರು ಏನ್ ಮಾಡ್ತಾರೆ, ಅದು ಚೆಕ್ ಮಾಡಿದ್ಮೇಲೆ ಅದು ಏನಾದ್ರೂ ಕಳಬರಿಕೆ ಕಂಡರೆ ಅವರು ಹಾಲು ತಗೊಳ್ಳೋದನ್ನು ನಿಲ್ಲಿಸ್ಬಿಡ್ತಾರೆ. ಇದು ಹೈನುಗಳ ಶುದ್ಧ ಹಾಲಿನ ಉತ್ಪಾದನೆ ಈ ತರ ಇದೆ ಸರ್. ಮತ್ತೆ ಉತ್ತಮ ಸಂಸ್ಕರಣೆ ಗುಣಮಟ್ಟವನ್ನು ಹೊಂದಿರುತ್ತದೆ ಸರ್ ಶುದ್ಧ ಹಾಲು. ಮತ್ತೆ ಇದರಿಂದ ಮಾಡಿದ ಉತ್ಪನ್ನಗಳು ಖೋವಾ ಅಥವಾ ತುಪ್ಪಕ್ಕೆ ಬಹಳ ಬೇಡಿಕೆ ಇದೆ ಸರ್. ಈಗ ನಾರ್ಮಲ್ ನಾವು ತುಪ್ಪ ಖರೀದಿ ಮಾಡಬೇಕಾದ್ರೆ 500-600 ರೂಪಾಯಿ ಖರೀದಿ ಮಾಡ್ತೇವೆ ಸರ್. ಈಗ ಶುದ್ಧ ಹಾಲು ಅಥವಾ ಸಾವಯವ ಹಾಲಿನಿಂದ ಮಾಡಿದ ನಾವು ತುಪ್ಪಕ್ಕೆ 800-1,000 ತನಕ ಕೊಟ್ಟು ಖರೀದಿ ಮಾಡ್ತಾರೆ ಸರ್ ಜನಗಳು. ಎಲ್ಲಕ್ಕಿಂತಲೂ ಮುಖ್ಯವಾಗಿ ಶುದ್ಧ ಹಾಲು ಆರೋಗ್ಯವನ್ನೇ ಕಾಪಾಡುತ್ತೆ. ಆದ ಕಾರಣ ಈ ಹೈನುಗಾರಿಕೆಯಲ್ಲಿ ಈ ರೀತಿಯ ಅಂಶಗಳನ್ನು ತುಂಬಾ ಗಮನಿಸಬೇಕು ಅಂತ ಅಲ್ವಾ. ತುಂಬಾ ಒಳ್ಳೇದು ಡಾಕ್ಟರ್ ತೃಪ್ತಿ ಸೂರ್ಯಕಾಂತ್ ಅವರೇ, ಇಷ್ಟು ಹೊತ್ತಿನ ತನಕ ಪಶುವೈದ್ಯಕೀಯ ಕ್ಷೇತ್ರದಲ್ಲಿ ಹಲವು ವರ್ಷಗಳನ್ನ ಕೆಲಸ ಮಾಡಿ ನಿಮಗೆ ಹೆಚ್ಚು ಈ ಲಾಭದಾಯಕ ಹೈನುಗಾರಿಕೆಯನ್ನು ಹೇಗೆ ಮಾಡಬಹುದು, ರೈತರು ಯಾವ ಯಾವ ಅಂಶಗಳನ್ನು ಗಮನಿಸಬೇಕು, ಯಾವ ರೀತಿಯ ಅಂಶಗಳನ್ನು ಪಾಲನೆ ಮಾಡಬೇಕು, ಸಾಕಾಣಿಕೆಯಲ್ಲಿ ಮತ್ತೆ ರಾಸುಗಳ ಆಯ್ಕೆಯಲ್ಲಿ ಯಾವ ರೀತಿಯ ಎಚ್ಚರವನ್ನು ವಹಿಸಬೇಕು ಅನ್ನೋದ್ರ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದೀರಿ. ನಮ್ಮೆಲ್ಲ ರೈತರ ಪರವಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು, ಧನ್ಯವಾದ. ಥ್ಯಾಂಕ್ ಯು ಸರ್. ತಜ್ಞವಾಣಿ ಒಳಗ ಇಲ್ಲಿ ತನಕ ಲಾಭದಾಯಕ ಹೈನುಗಾರಿಕೆ ಕುರಿತು ಡಾಕ್ಟರ್ ತೃಪ್ತಿ ಸೂರ್ಯಕಾಂತ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಲ್ಲ, ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಸದಾನಂದ ಪೆರ್ಲ. ಈಗ ಪ್ರಾಯೋಜಿತ ಕಾರ್ಯಕ್ರಮ ವಿವಿಧ ಬೆಳೆಗಳಲ್ಲಿ ಖರ್ಚು ಕಮ್ಮಿಗೊಳಿಸಿ ಅಧಿಕ ಇಳುವರಿ ಪಡೆದು ಹೆಚ್ಚು ಲಾಭ ಗಳಿಸಲು ನೆರವಾಗುವ ನುವಾಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ನುವಾಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಕೆಳಗರೆ ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು ಕಲ್ಯಾಡಿ ಗ್ರಾಮದ ಶಿವಕುಮಾರ್ ಅವರು ನುವಾಲ್ಗಿಯನ್ನ ನಾಲ್ಕಾರು ಬೆಳೆಗಳಿಗೆ ಸಿಂಪರಣೆ ಮಾಡಿಕೊಂಡು ಪರಿಣಾಮವನ್ನ ಕಂಡಿದ್ದಾರೆ. ಅವರ ಅನುಭವ ಇಲ್ಲಿದೆ. 4 ವರ್ಷದಿಂದ ನುವಾಲ್ಗಿ ದ್ರಾವಣನ ಬಳಸ್ತಾ ಇದ್ದೇನೆ. ಮ್ಯಾನೇಜರ್ ಆಗಿರುವಂತಹ ಮಧುಸೂದನ್ ಅವರು